ಸಂಕಟದಲ್ಲೇ ಪಾಶದ ಬಲೆಯಲ್ಲೇ ಬಿದ್ದೆ ಸಂಕಟದಲ್ಲೇ ಪಾಶದ ಬಲೆಯಲ್ಲೇ ಇದುವರೆಗೆ ಜನಪದ ಗೀತೆಗಳು ಕಾರ್ಯಕ್ರಮದಲ್ಲಿ ಜಿ ಕರಿಯಪ್ಪ ಮಾಸ್ತರ್ ಮತ್ತು ಸಂಗಡಿಗರಿಂದ ದಪ್ಪಿನ ಪದಗಳನ್ನು ಕೇಳಿದ್ರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಏರ್ ನೆಕ್ಸ್ಟ್ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಮೂಡಿಬರಲಿದೆ. 7:35 ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದಿಂದ, 8 ಗಂಟೆಗೆ ಸಮಾಚಾರ ಸಂಧ್ಯಾ, 8:30 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ. ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು.

ಹೆಜ್ಜೆ ಮಾತಲಿ, ಮನಸ್ಸುಗಳು ಸಾಗಲಿ, ನೊಂದಂತ ಬದುಕಿನ ಸರಿಗೆ ಹೊಸ ದಾರಿ ತೋರೋ ಈ ರವಿಗೆ ನಮನ ನನ್ನ ನಮನ. ಮಾತೊಂದು ಉಳಿದು ಹೋಗಿದೆ ನನ್ನಲ್ಲಿ,